ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಶ್ವಸಂಸ್ಥೆ 2023 ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಿರಿಧಾನ್ಯಗಳಿಗೆ ಇರತಕ್ಕಂತಹ ಮಹತ್ವದಿಂದಾಗಿ ಅವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಸಿರಿಧಾನ್ಯಗಳು ನಮಗೆ ಒಂದಷ್ಟು ಕಡಿಮೆ ಪರಿಚಯ ಇರಬಹುದು, ಆದರೆ ನಮ್ಮ ಹಿಂದಿನ ತಲೆಮಾರಿಗೆ ಹೆಚ್ಚು ಪರಿಚಿತವಾಗಿದ್ದಂತಹ ಒಂದು ಧಾನ್ಯಗಳು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಭತ್ತ ಮತ್ತೆ ರಾಗಿಯನ್ನ, ಜೋಳವನ್ನ, ಗೋಧಿಯನ್ನ ಹೇಗೆ ಪ್ರತಿನಿತ್ಯವೂ ಕೂಡ ನಮ್ಮ ಆಹಾರ ಆಗಿ ಬಳಕೆಯನ್ನ ಮಾಡ್ತಾ ಇದ್ದೇವೋ, ಹಾಗೆ ಸಿರಿಧಾನ್ಯಗಳನ್ನ ಅಥವಾ ಕಿರುಧಾನ್ಯಗಳನ್ನ ನಮ್ಮ ಹಿಂದಿನ ತಲೆಮಾರಿನವರು ಹೆಚ್ಚು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ರು. ಆ ಬಳಕೆ ತಪ್ಪಿದ ಮೇಲೆ ನಮ್ಮ ಸಮಾಜ ಮತ್ತೆ ನಮ್ಮ ಒಂದು ದೇಹದ ಆರೋಗ್ಯ ಸ್ಥಿತಿಯೂ ಕೂಡ ಒಂದಷ್ಟು ಏರುಪೇರಾಗಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಅದರ ಮಹತ್ವವನ್ನು ಅರಿತುಕೊಂಡು ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ 2023 ವರ್ಷವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಹೆಮ್ಮೆಯೂ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಸಿರಿಧಾನ್ಯಗಳನ್ನ ಹೆಚ್ಚು ಬೆಳೆಯುವಂಥದ್ದು ಮತ್ತು ಹೆಚ್ಚು ಬಳಸುವಂಥದ್ದು ನಮ್ಮ ದೇಶದಲ್ಲಿ, ಹಾಗಾಗಿ ಇದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಹೆಮ್ಮೆ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆ ಅಥವಾ ನಮ್ಮ ಸರ್ಕಾರ 2023 ವರ್ಷವನ್ನ ಸಿರಿಧಾನ್ಯಗಳ ವರ್ಷವನ್ನಾಗಿ ಆಚರಣೆಯನ್ನ ಮಾಡಲಿಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದೆ, ಯಾಕೆ ಮಾಡಿಕೊಂಡಿದೆ, ಹೇಗೆ ಮಾಡಿಕೊಂಡಿದೆ, ಇದರ ಒಂದು ಪ್ರಯೋಜನವನ್ನ ನಮ್ಮ ಕೃಷಿಕರು ಹೇಗೆ ಪಡೆದುಕೊಳ್ಳಬಹುದು, ನಮ್ಮ ಗ್ರಾಹಕರು ಕೂಡ ಹೇಗೆ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಂಎನ್ ರಾಜಸಲೋಚನಾ ಅವರು. ರಾಜಸಲೋಚನಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಈ ಸಿರಿಧಾನ್ಯಗಳು ಅಂತ ಅಂದ್ರೆ ಏನು ಅನ್ನೋದರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ನಾನು ಹಾಸನ ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಕಿರುಧಾನ್ಯಗಳಂತ ಏನ್ ನಾವು ಕರಿತಾ ಇದ್ವಿ, ಇದು ಯಾವುದು ಹೊಸದಲ್ಲ. ಹಿಂದಿನ ಕಾಲದಿಂದನೂ ಬೆಳೀತಾ ಇದ್ರು, ಬಳಸ್ತಾ ಇದ್ರು ಕೂಡ. ಉದಾಹರಣೆಗೆ ಕೃಷಿನಲ್ಲಿ ಕೆಲಸ ಮಾಡೋ ಅಂತವ್ರು ರೈತ ಬಾಂಧವರೇ, ಹಾಸನದ ಕೃಷಿ ಮಹಾವಿದ್ಯಾಲಯ ಇತ್ತೀಚೆಗೆ ಏರ್ಪಡಿಸಿದ್ದ 2022 ಸಾಲಿನ ರೈತ ಸನ್ಮಾನ ದಿನಾಚರಣೆಯ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್ ಹಾಗೂ ದಿನಕರ ಶಾಸ್ತ್ರಿ. ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ 2022 ಸಾಲಿನ ರೈತ ಸನ್ಮಾನ ದಿನಾಚರಣೆಯನ್ನು ಇತ್ತೀಚೆಗೆ ಏರ್ಪಡಿಸಿತ್ತು. ಹಾಸನದ ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಗೂ ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಕೃಷಿ ಮಹಾವಿದ್ಯಾಲಯದ ಹಾಸನಾಂಭ ಸಭಾಂಗಣದಲ್ಲಿ ನೆರವೇರಿತು. ಸಮಾರಂಭವನ್ನ ಉದ್ದೇಶಿಸಿ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚನ್ನಕೇಶವ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರು ರೈತರ ಅಭಿವೃದ್ಧಿಗಾಗಿ ನೀಡಿದ ಕೊಡುಗೆಗಳನ್ನು ಸ್ಮರಿಸುವ ಸಲುವಾಗಿ ರೈತ ಸನ್ಮಾನ ದಿನಾಚರಣೆಯನ್ನ ಪ್ರತಿ ವರ್ಷವೂ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತೀವಿ. ಈಗ ರೈತನೇ ವಿಜ್ಞಾನಿ ಅಂತ ನಾವು ಎಷ್ಟೇ ನಾವು ವಿಜ್ಞಾನ ಮುಂದುವರೆದರೂ ಕೂಡ ರೈತನ ಒಂದು ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ ಈ ಪ್ರಪಂಚದಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ರೈತನೇ ಬಹಳ ಮುಖ್ಯ. ರೈತ ದಿನಾಚರಣೆ ಆಚರಿಸುವ ಮೂಲಕ ರೈತನಿಗೆ ಸನ್ಮಾನ ಮಾಡುವ ದಿನ ಅಂತಕ್ಕಂಥದ್ದು ಇದು. ಈ ಒಂದು ದಿನ 23 ಡಿಸೆಂಬರ್ ನಾವು ಚರಣ್ ಸಿಂಗ್ ಚೌಧರಿ ಅವರ ಜನ್ಮ ದಿನೋತ್ಸವದ ದಿನದಂದು ನಾವು ಆಚರಣೆ ಮಾಡಬೇಕು ಅಂತ ಇಡೀ ಭಾರತ ದೇಶಾದ್ಯಂತ ಇವತ್ತು ನಾವು ಈ ರೈತ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಬಹುಶಃ ಚರಣ್ ಸಿಂಗ್ ಚೌಧರಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ನಮ್ಮ ದೇಶಕ್ಕೆ. ಅವರು ಪ್ರಧಾನಮಂತ್ರಿಗಳಾದಾಗ ರೈತನಿಗೆ ಬೆನ್ನೆಲುಬಾಗಿ ನಿಂತು ರೈತನ ಶ್ರೇಯೋಭಿವೃದ್ಧಿಗೆ ಹೋರಾಟ ಮಾಡಿ ಅನೇಕ ಒಂದು ಹೊಸ ಹೊಸ ಒಂದು ರೈತನಿಗೆ ವಿವಿಧ ಯೋಜನೆಗಳನ್ನ, ರೈತನಿಗೆ ಅನುಕೂಲಗಳನ್ನ ಅವರು ಸಾಕಷ್ಟು ಮಾಡಿಕೊಟ್ರು ಅಂತಕ್ಕಂಥದ್ದು. ಅಷ್ಟೆಲ್ಲ ರೈತನಿಗೋಸ್ಕರ ತಮ್ಮ ಜೀವನವನ್ನು ಕೂಡ ಮುಡಿಪಾಡಿಗಿಟ್ಟಂತ ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದು ಕೂಡ ನಾವು ಸ್ಮರಿಸ್ತಾ ಇದ್ದೀವಿ. ರೈತನೇ ಮುಖ್ಯ ಅಂತಕ್ಕಂಥದ್ದು, ರೈತ ನಮಗೆ ಬೆಳಿಲಿಲ್ಲ ಅಂದ್ರೆ ನಾವ್ಯಾರು ಊಟ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ. ಅದಕ್ಕೆ ರೈತನ ನಾವು ಊಟ ಮಾಡ್ಬೇಕಾದ್ರೆ ಪ್ರತಿ ತುತ್ತನ್ನು ಕೂಡ ರೈತನಿಗೆ ಒಂದು ನಮಿಸಿ ನಾವು ಊಟ ಮಾಡುವಂಥ ಕಾಲ ಕೂಡ ಇವತ್ತು ಬರ್ತಾ ಇದೆ ಅಂತಕ್ಕಂಥದ್ದು. ಏಕೆಂದ್ರೆ ಅಷ್ಟೊಂದು ಇವತ್ತು ನಮಗೆ ಆಹಾರದ ಬೇಡಿಕೆ ಮುಂದೆ ಬರುವ ದಿನಗಳಲ್ಲಿ ಸಾಕಷ್ಟು ಆಗುತ್ತೆ. ಕೃಷಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳ ಕಷ್ಟದ ದಿನಗಳು ಕೂಡ, ಏನು ಬೇಕಾದ್ರೂ ನಾವು ಮಾಡ್ಬೋದು, ಆದರೆ ಕೃಷಿಯಲ್ಲಿ ಮಾಡಬೇಕಾದ್ರೆ ಯಾವುದನ್ನು ಕೂಡ ನಾವು ನಿರ್ಧರಿಸಲಿಕ್ಕೆ ಸಾಧ್ಯನೇ ಇಲ್ತಕ್ಕಂಥ ಒಂದು ಕೃಷಿ ಇದು. ಅನೇಕ ಒಂದು ಪರಿಸರದಲ್ಲಿ ಆಗು ಹೋಗುಗಳನ್ನು ಅದನ್ನು ನೋಡಿಕೊಂಡು ನಾವು ಕೃಷಿಯನ್ನು ನಾವು ಮಾಡಿದಾಗ ಅದರ ಉತ್ಪನ್ನ ಫಲಾಪೇಕ್ಷೆಗಳು ಕೂಡ ಯಾವುದೂ ಕೂಡ ನಿರ್ಧಾರಿತವಾಗಿರೋದಿಲ್ಲ, ಪೂರ್ವ ನಿರ್ಧರಿತವಾಗಿರೋದಿಲ್ಲ. ಈ ನಿಟ್ಟಿನಲ್ಲಿ ರೈತನೇ ಮುಖ್ಯ, ರೈತನಿಂದಲೇ ಎಲ್ಲ ಅಂದುಕೊಂಡು ಸ್ಮರಿಸುತ್ತಾ ನಾವು ಇಂದು ರೈತ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ರಾಜ್ಯ ಮಟ್ಟದ ಉತ್ತಮ ರೈತ ಮಹಿಳೆ ಪ್ರಶಸ್ತಿಗೆ ಪುರಸ್ಕೃತರಾದ ಹೊಳೆನರಸೀಪುರ ತಾಲೂಕು ಬಂಟರ ತಲಾಳು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಎಂ ಕವಿತಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನನ್ನ ಮದುವೆ ಆದಾಗ ನನ್ನ ತಂದೆ ತಾಯಿಗೆ ಹೇಳಿದೆ, ನಾನು ನನ್ನ ರೈತರು ಮದುವೆ ಮಾಡಬೇಡಿ ಅಂತ ನಾನು ಕೇಳ್ಕೊಂಡಿದ್ದೆ. ನಂತರ ದಿನಗಳಲ್ಲಿ ನಮ್ಮನೆಯವರು ವ್ಯವಹಾರ ಬಿಸ್ನೆಸ್ ಮಾಡ್ತಾವ್ರೆ ಅಂತೇಳಿ ನನ್ನ ಮದುವೆ ಮಾಡಿಕೊಟ್ರು. ಸ್ವಲ್ಪ ದಿನಗಳ ನಂತರ ನನ್ನ ಮಾವನವ್ರಿಗೆ ತುಂಬ ಹುಷಾರಿಲ್ಲದೆ ಇರೋ ಕಾರಣ ನನ್ನನ್ನು ಊರಿಗೆ ಕರೆಸಿ ನನ್ನ ಮಾವನವರು ನನಗೊಂದು ಮಾತು ಕೊಡಮ್ಮ ಅಂತ ಕೇಳಿದ್ರು. ನಾನೆಲ್ಲೋ ನನ್ನ ಅತ್ತೆನ ಚೆನ್ನಾಗಿ ನೋಡ್ಕೊ ಆ ಥರ ಹೇಳ್ಬೋದೇನೋ ಅಂತ ನಾನು ಅವ್ರಿಗೆ ಮಾತು ಕೊಟ್ಟೆ. ಆಮೇಲೆ ಹೋಗಿ ನನ್ನ ಜಮೀನು ನೋಡಿದಾಗ ಬರೀ ಬಂಡೆಗಳೇ ಇತ್ತು. ಅದು ನೋಡಿದಾಗ ತುಂಬಾ ಬೇಜಾರಾಯಿತು. ಏನಕ್ಕಪ್ಪ ನನ್ನ ಮಾವನಿಗೆ ಮಾತು ಕೊಟ್ಟೆ, ನಾನು ಈ ತಪ್ಪು ಮಾಡಬಾರ್ದಿತ್ತು ಅಂತ ನನಗೆ ಅನ್ನಿಸ್ತು. ಇವಾಗ ನಾನು ಆ 4 ಎಕರೆ ಜಮೀನಲ್ಲೇ ಎಲ್ಲ ಥರ ಸಮಗ್ರ ಕೃಷಿ ಮಾಡಿ ಅದ್ರ ಜೊತೆನಲ್ಲೇ ಕೋಳಿ ಕುರಿ ಹಸು ಈ ಥರದ್ದೆಲ್ಲ ಮಾಡಿಕೊಂಡು ನಾನು ತುಂಬ ಲಾಭದಾಯಕವಾಗಿ ಕೃಷಿಯನ್ನು ಅವಲಂಬಿಸ್ಕೊಂಡಿದ್ದೇನೆ. ನನಗೆ ಕೃಷಿ ಇಲಾಖೆಯಿಂದ KVK ಕಂದ್ಲಿ ಅಧಿಕಾರಿಗಳು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಅಂದರೆ ರೈತನಿಗೆ ಏನೂ ಬೆಲೆ ಇಲ್ಲ. ಅವನಿಗೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಆ ಥರ ಇತ್ತು ಹಿಂದೆ, ಅವ್ರಿಗೇನು ಬೆಲೆ ಇಲ್ಲ, ಎಲ್ಲೋದ್ರೂ ರೈತನಿಗೆ ಬೆಲೆ ಕೊಡಲ್ಲ ಆ ಥರ ಇತ್ತು. ಇವಾಗ ಇದು ನೋಡಿದ್ರೆ ಇವಾಗ ರೈತರಿಗೆ ತುಂಬಾ ಬೆಲೆ ಕೊಡ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ನಾವು ಅವ್ರನ್ನ ನಮಗೆ ಯಾವ ರೀತಿ ಬೆಲೆ ಸಿಗ್ತಿದೆ ಅದ್ರ ಪ್ರಕಾರ ನಾವು ಚೆನ್ನಾಗಿ ಕೃಷಿನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ನಾವಿವಾಗ ನಮ್ಮ 6 ಎಕರೆ ಜಮೀನಲ್ಲಿ ಎಲ್ಲ ಥರ ಬೆಳೆಗಳನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಏನು ಬೆಳೀತಿದ್ದೀವಿ ಅದರಲ್ಲೇ ಮೌಲ್ಯವರ್ಧನೆ ಮಾಡಿ ನನ್ನ ಲಾಭನ ದ್ವಿಗುಣಗೊಳಿಸ್ಕೊಳ್ತಾ ಇದ್ದೀನಿ. ನಾನು ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ನಾನು ಬೆಳೆದಿರೋ ಬೆಳೆಗಳಿಂದನೇ ವ್ಯಾಲ್ಯೂಯೇಷನ್ ಮಾಡಿ ಅದರಲ್ಲಿ ಕೂಡ ನಾನು ತುಂಬ ಆದಾಯ ಮಾಡ್ಕೊಂಡು ಬರ್ತಿದ್ದೀನಿ. ಜೊತೆಗೆ ಕೃಷಿನಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಮಾಡ್ಕೊಂಡು ನಾವು ಕುಳಿತಿರ್ತಿದ್ವಿ. ನಮ್ಮನ್ನು ಗುರುತಿಸಿ ಇಂಥ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ ನಾನು ಕೃಷಿನ ಶುರು ಮಾಡಿದ್ದ 5 ವರ್ಷ ಪೂರ್ತಿ ನನಗೆ ನಷ್ಟನೇ ಇತ್ತು. ನಂತರದ ದಿನಗಳಲ್ಲಿ ನಾನು ಎಲ್ಲ ಥರ ಸಮಗ್ರ ಕೃಷಿನ ಮಾಡ್ತಾ ಬಂದೆ. ಸಮಗ್ರ ಕೃಷಿ ಜೊತೆಗೆ ಕುರಿ ಕೋಳಿ ಹಸು ಈ ಥರದ್ದೆಲ್ಲ ಸಾಕಾಣಿಕೆ ಮಾಡೋದ್ರಿಂದ ನನಗೆ ತುಂಬ ಲಾಭದಾಯಕ ಅನ್ನಿಸ್ತು. ನನಗೆ ಮೊದಲನೆಯದಾಗಿ ತಾಲೂಕು ಮಟ್ಟದ ಪ್ರಶಸ್ತಿ ಕೊಟ್ಟರು. ನಗದು ಬಹುಮಾನವಾಗಿ 10,000 ಕೊಟ್ಟರು. ಅದೇ 10,000 ನಾನು 5 ಹುಂಜ 15 ನಾಟಿ ಹ್ಯಾಟೆಗಳನ್ನ ತಗೊಬಂದು ಇವಾಗ ನಾನು ಅದರಿಂದನೇ 180 ಕೋಳಿಗಳನ್ನ ಮಾಡಿದ್ದೀನಿ. ಅದರಲ್ಲೇ ನಾನು ಮಾಂಸದ ರೂಪದಲ್ಲಿ ಮಾರಾಟ ಮಾಡ್ತೀನಿ, ಮೊಟ್ಟೆ ರೂಪದಲ್ಲಿ ಮಾರಾಟ ಮಾಡ್ತೀನಿ. ಪ್ರತಿ ಭಾನುವಾರ ಮತ್ತು ಮಂಗಳವಾರ ಕ್ಯಾಟ್ರಿಂಗ್ ಕೂಡ ಮಾಡ್ತಿದ್ದೀನಿ. ಅದರಲ್ಲಿ ಕೂಡ ನಮಗೆ ನಮ್ಮ ಆದಾಯ ದ್ವಿಗುಣ ಆಗ್ತಿದೆ. ಮತ್ತು ನನಗೆ ಈ ವರ್ಷ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ದರು. ನಗದು ರೂಪ 25,000 ಮತ್ತು ಜಿಲ್ಲಾ ಮಟ್ಟದ 7,500 ಹಣನ ನಾನು ಕೊಟ್ಟಿದ್ದರು. ಅದೇ ಹಣದಿಂದ ನಾನು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಹಣ ಹಾಕಿ 71,000 ರೂಪಾಯಿ ಕೊಟ್ಟು ಒಂದು ಹೆಚ್ಚೆ ಫಸನ ಖರೀದಿ ಮಾಡಿದ್ದೀನಿ. ಅದರಿಂದನೇ ನಾನು ಹಾಲಿನ ಉತ್ಪನ್ನಗಳನ್ನ ಮಾಡಬೇಕು ಅಂತ ಒಂದು ಚಿಕ್ಕ ಯೂನಿಟ್ ಮಾಡ್ಕೊಂಡು ಇವಾಗ 5 ಹಸುಗಳನ್ನ ಖರೀದಿ ಮಾಡಿ ಒಂದು ಚಿಕ್ಕ ಯೂನಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಮ್ಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದಂತಹ ಎಲ್ಲ ಅಧಿಕಾರಿಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ಪ್ರಶಸ್ತಿಗೆ ಪುರಸ್ಕೃತರಾದ ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಯುವ ಕೃಷಿಕ ಬಿಜಿ ಮಂಜೇಗೌಡ ಗೌರವ ಸಮರ್ಪಣೆ ಸ್ವೀಕರಿಸಿ ಮಾತನಾಡಿದರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ರೈತ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ನಂದೇನು ಜಾಸ್ತಿ ಜಮೀನು ಇಲ್ಲ, ಒಂದು 3 ಎಕರೆ ಜಮೀನು ಇದೆ. ಅದರಲ್ಲೇ ಸಮಗ್ರವಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 30 ಕ್ವಿಂಟೆ 30 ಕ್ವಿಂಟೆ 2 ಬ್ಯಾಚ್, 1.5 ಎಕರೆ ರೇಷ್ಮೆ ಮಾಡ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು 4-5 ವರ್ಷ ರೇಷ್ಮೆ ಮಾಡ್ಕೊಂಡೆ. ಯಾಕೋ ನನಗೆ ಶಾರ್ಟೇಜ್ ಆಯಿತು ದುಡ್ಡು, ಅದಕ್ಕೋಸ್ಕರ ನಾನು ಬೇರೆ ಇನ್ನೇನಾರ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲು KVK ಭೇಟಿ ಮಾಡಿದೆ. KVK ಭೇಟಿ ಮಾಡಿದ್ಮೇಲೆ ಅವರು ನನಗೆ ಸಮಗ್ರ ಕೃಷಿ ಮಾಡಿ ನಮ್ಗೆ ಇದನ್ನ ಅದರಿಂದ ತುಂಬ ಆದಾಯ ಇದೆ ಅಂತಂದೇಳಿ ನನಗೆ ಇನ್ಫಾರ್ಮೇಶನ್ ಕೊಟ್ಟರು. ಮೊದಲಿಗೆ ರಾಜೇಗೌಡರನ್ನು ಭೇಟಿ ಮಾಡಿದೆ, ಸರ್ ಈ ಥರ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ಮೀನು ಸಾಕಣೆ ಮಾಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ಕೇಳ್ಕೊಂಡೆ. ಅವ್ರು ನಮಗೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದರು. ಮೀನು ಸಾಕಣೆ, ಜೇನು ಸಾಕಣೆ, ಹಂದಿ ಸಾಕಣೆ, ಅದ್ರ ಜೊತೆಗೆ ಕೋಳಿ ಕುರಿಗಳು ಸಾಕಣೆ ಎಲ್ಲದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು. ನನಗೆ ಅದ್ರ ಜೊತೆಗೆ ಮತ್ತು ಕೋಳಿಗಳಿಗೆ ಆಹಾರದ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂತೇಳ್ಬಿಟ್ಟು ಅಜುಲ ಬಿಟ್ಟು ನಮ್ಮ ಪ್ರಮೋದ್ ಸರ್ನ ಇಲ್ಲೇ ಕಾಲೇಜಿಗೆ ಬಂದು ನಾನು ಕೇಳಿದೆ. ಖಂಡಿತವಾಗಿ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬಗ್ಗೆ ಕೇಳಿ ಅಂತಂತೇಳಿದ್ರು. ಆಮೇಲೆ ಹುಡುಗರು ರಾವೇಗೆ ಸ್ಟೂಡೆಂಟ್ ನಮ್ಮವ್ರಿಗೆ ಟ್ರೈನಿಂಗ್ ಬಂದಾಗ ನನಗೆ ನನ್ನ ಹತ್ರ ಇರೋದನ್ನು ಅವ್ರಿಗೆ ಹೇಳ್ಕೊಟ್ಟೆ. ಇನ್ನು ಏನೇನು ಇನ್ಫಾರ್ಮೇಶನ್ ಬೇಕು ಎಲ್ಲ, ಮತ್ತು ತೆಂಗಿನ ಮರಕ್ಕೆ ನುಚಿ ರೋಗದ್ದು ಎಲ್ಲ ಪ್ರತಿಯೊಂದು ರೋಗ ನಿರ್ವಹಣೆ ಬಗ್ಗೆ ಪ್ರತಿಯೊಂದು ನಮಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಆಮೇಲೆ ಜೇನು ಸಾಕಣೆ ಬಗ್ಗೆ ನನಗೆ ಸ್ವಲ್ಪ ಅನುಭವದ ಕೊರತೆ ಇತ್ತು. ಆಮೇಲೆ ಸುನೀತಾ ಮೇಡಮ್ ಬಂದಿದ್ದರಲ್ಲ ನಮ್ಮವ್ರಿಗೆ, ಅವರು ಚೆನ್ನಾಗಿ ಹೇಳ್ಕೊಟ್ರು ನಮ್ಮವರು. ಅದ್ರ ಜೊತೆಗೆ ನಾಗರಾಜ್ ಸರು ನಮಗೆ ಜೇನು ಕೃಷಿಯಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡಿದರು ನಮಗೆ. ಆಮೇಲೆ ನಮಗೆ ಈ ಕಾಲೇಜಿಂದ ತುಂಬ ಅನುಕೂಲ ಮಾಡಿಕೊಟ್ಟು ಎಲ್ಲ ವಿಚಾರದಲ್ಲೂ. ಆಮೇಲೆ ಈ ವೇದಿಕೆ ಮೇಲೆ ಎಲ್ಲರಿಗೂ ನನಗೆ ಇಷ್ಟ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರ. ಅರಸೀಕೆರೆಯ ಕಸ್ತೂರಿಬಾ ಗಾಂಧಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಧರ್ಮದರ್ಶಿ ಪ್ರೊಫೆಸರ್ ಜಿಬಿ ಶಿವರಾಜ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತ ಹಳ್ಳಿಗಳಿಂದ ಜೀವಂತವಾಗಿದ್ದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಕೃಷಿಯ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಅವರು ಹೇಳಿದರು. ಇವತ್ತು ಕೃಷಿಯ ಬದುಕು ಕಷ್ಟ, ಕವಿತಾ ಅವರು ಬಹಳ ಚೆನ್ನಾಗಿ ಹೇಳಿದರು. ಬಹಳ ಜನ ಕೇಳಿರ್ತೀರಿ ನಾರಾಯಣ ರೆಡ್ಡಿ ಅವ್ರನ್ನ, ನನಗೂ ಅವರಿಗೂ ಬಹಳ ಬಹಳ ಹತ್ತಿರದ ಸಂಪರ್ಕ. ನಾನೊಂದು 30-35 ಹಳ್ಳಿಗಳಿಗೆ ಕರ್ಕೊಂಡೋಗಿದ್ದೀನಿ ನಮ್ಮೂರಿಗೆಲ್ಲ, ಅವ್ರನ್ನ ಸುತ್ತಾಡಿಸಿದ್ದೀನಿ. ನಾನು NSS ಕ್ಯಾಂಪ್ ಅವ್ರು ಇಲ್ಲದಲ್ಲೇ ನಾನು ಪ್ರಾರಂಭ ಮಾಡಿಲ್ಲ. ಈವನ್ ವಿಜಯ ಅಂಗಡಿ ಆಗಿರ್ಬೋದು ಅಥವಾ ಇಂಥವರೆಲ್ಲ ಕೃಷಿಯಲ್ಲಿ, ನಮ್ಮ ಗೊಲ್ರಸಳ್ಳಿಯ ಗಣೇಶಪ್ಪ ಅಥವಾ ಸಂತೇಶವ್ರದ್ದು ಬಸವರಾಜು, ಯಾರ್ಯಾರು ತಮ್ಮ ಇತಿಮಿತಿ ಒಳಗೆ ಅವರು ತಮ್ಮ ಸಾಧನೆಯನ್ನು ಮಾಡಿದಾರೋ ಅಂಥವ್ರನ್ನ ಮಕ್ಕಳಿಗೆ ತೋರಿಸ್ಬೇಕು. ನಾನು ಬಹಳಷ್ಟುಗಳು NSSನಲ್ಲಿ ಹೇಳ್ತಿರ್ತೀನಿ, ನೀವು ಭಾಳ ಒಳ್ಳೆ ಭಾಷಣಕಾರರನ್ನು ಕರ್ಕೊಂಡೋಗಿ ನಿಲ್ಲಿಸ್ಬೇಡಿ ಮಕ್ಕಳ ಮುಂದೆ. ತಮ್ಮ ಜೀವನದಲ್ಲಿ ವಿಶಿಷ್ಟವಾದಂಥ ಸಾಧನೆ ಮಾಡಿ ಈ ಮುಂದಿನ ಉತ್ತಮವಾದಂಥ ಭವಿಷ್ಯದ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ, ಅವು ದ್ವಂದ್ವದಲ್ಲಿದ್ದಾರೆ, ಹತಾಶರಾಗಿದ್ದಾರೆ, ಅವರಿಗೊಂದು ರೀತಿಯ ಆಶಾಭಾವನೆಯನ್ನು ಹುಟ್ಟಿಸ್ತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಬಹಳ ಹೆಮ್ಮೆ ಅಂತಂದರೆ ನಿಮ್ಮ ಕೃಷಿ ಮತ್ತು ತೋಟಗಾರಿಕೆಯ ವಿಶ್ವವಿದ್ಯಾನಿಲಯಕ್ಕೆ NSSನ ಕಂಪಲ್ಸರಿ ಮಾಡಿರೋದು. ಇದು ನಾನು ಗದಗ್ ಯೂನಿವರ್ಸಿಟಿನಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ನೀವು ನಿಮ್ಮ ನಿಜವಾದಂಥ ಈ ಬದುಕಿನ ಅನುಭವಗಳನ್ನು ಕಳ್ಕೊತಿರಲ್ಲ, ಅದು ಅಲ್ಲಿ ಮಾತ್ರ ಪಡೀಲಿಕ್ಕೆ ಸಾಧ್ಯ. ನೀವು ಅಲ್ಲೊಂದು ಕಮ್ಯುನಿಟಿ ಅಸೆಟನ್ನು ಕ್ರಿಯೇಟ್ ಮಾಡ್ತೀರಿ, ಅದು ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಋಣ ತೀರಿಸ್ದಂಗೆ ಆಗುತ್ತೆ. ನಾರಾಯಣ ರೆಡ್ಡಿಯವರಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇವತ್ತು ತಮ್ಮ ಬದುಕನ್ನು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವರ ಕಥೆಗಳನ್ನು ನೋಡಬೇಕು, ಅವರ ಬರವಣಿಗೆಗಳನ್ನು ನೋಡಬೇಕು. ನಿಜ ಅದಕ್ಕೆ ನನಗೆ ಬಹಳ ಮುಖ್ಯವಾಗಿ ಈ ಅನುಭವದ ಇಂಥ ಸಾಧಕರನ್ನು ಗುರುತಿಸಿ ನಾವು ತೋರಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಮಾಜದ ಕಲ್ಪನೆ, ಮಕ್ಕಳ ಕಲ್ಪನೆ ಏನಾದರೂ ಆಗಿರಲಿ, ಇವತ್ತು ನಿಜವಾದ ಜೀವನದ ಮೌಲ್ಯವನ್ನು, ಜೀವನದ ಆಸೆಗಳನ್ನು ಹುಟ್ಟಿಸ್ತಕ್ಕಂಥದ್ದನ್ನು ಎಲ್ಲವನ್ನು ನಮಗೆ ಕಲಿಸ್ತಕ್ಕಂಥದ್ದು ಕೃಷಿ ಬದುಕು. ಎಷ್ಟು ಜನ ಕೇಳಿದರೆ ಗೊತ್ತಲ್ಲ, 1937ನಲ್ಲಿ ಗಾಂಧಿ ಹೇಳ್ತಾರೆ, ಡೋಂಟ್ ಫರ್ಗೆಟ್ 3 ಥಿಂಗ್ಸ್ ಅಂತ. ಮೊದಲನೇದು ಹಳ್ಳಿಗಳನ್ನು ಮರೆಯಬೇಡ, ಎರಡನೇದು ಖಾದಿಯನ್ನು ಮರೆಯಬೇಡ. ಭಾರತ ಜೀವಂತವಾಗಿರೋದು ಹಳ್ಳಿಗಳಲ್ಲಿ, ಅದರ ಆತ್ಮ ಹೃದಯ ಇರತಕ್ಕಂಥದ್ದು ಹಳ್ಳಿಗಳಲ್ಲಿ. ಇವತ್ತು ಹಳ್ಳಿಗಳು ಏನಾದರೂ ಸೊರಗಿದರೆ, ಅದು ಸೋತರೆ ದೇಶದ ಯಾವ ಭಂಡಾರನೂ ಸಹ ನಮ್ಮನ್ನು ಉಳಿಸೋಕ್ಕಾಗಲ್ಲ. ವಿದೇಶದಲ್ಲಿ ಹೇಗೆ ಕಾಂಪೆನ್ಸೇಟ್ ಮಾಡ್ತಾರೆ ಅವರಿಗೆ, ಅವರಿಗೆ ತೊಂದರೆಯನ್ನು ಅನುಭವಿಸಬಾರದು, ಆ ಕಾರಣದಿಂದ ಅದನ್ನು ಅವರು ಸಬ್ಸಿಡಿ ಕೊಡೋದು, ಇನ್ನೊಂದು ಕೊಡೋದು, ಈ ಥರದ ಒಂದು ವ್ಯವಸ್ಥೆಯನ್ನು, ಸಪೋರ್ಟಿಂಗ್ ಆಸ್ಪೆಕ್ಟ್ ನಾವು ಕಾಣ್ತಾ ಇದ್ದೀವಿ ಬೇರೆ ರಾಷ್ಟ್ರಗಳಲ್ಲಿ. ಈಗ ಇಸ್ರೇಲ್ ಎಕ್ಸಾಂಪಲ್ ಕೊಡ್ತೀವಿ, ನಮ್ಮವರೆಲ್ಲ ಭಾಳ ಆಲ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಎಲ್ಲ ದೇ ವಿಲ್ ಫ್ರೀಕ್ವೆಂಟ್ಲಿ ವಿಸಿಟ್ ದೋಸ್ ಕಂಟ್ರೀಸ್, ಮಾಡೋ ನೋಡೋಕ್ಕೆ ಸಾಧನೆ ಮಾಡಿರೋದ್ರಲ್ಲಿ ನಮ್ಗೆ ವಿಸಿಟ್ ಮಾಡ್ತಾರೆ. ಬಟ್ ಬಂದು ನೋಡಿದ್ರೆ ಎಫೆಕ್ಟು ಮಾಮೂಲಿ ಅದೇ ಸ್ಥಿತಿ. ಎಂಥ ಸ್ಥಿತಿಗೆ ತತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದರೆ ಅದು ಏನೋ ನಮ್ಮ ದೇಶಕ್ಕೆ ಒಂದು ಗಟ್ಟಿತನ ಇದೆ. ಮೊನ್ನೆ ಯಾರೋ ಅದನ್ನು ಹೇಳ್ತಾ ಇದ್ರು, ಈ ಕರೋನಾ ಪೀರಿಯಡ್ನಲ್ಲೂ ಆಹಾರದ ಉತ್ಪನ್ನ ಏನಿದೆ ಆ ಸಂದರ್ಭದಲ್ಲವೇ ನಮ್ಮ ದೇಶದಲ್ಲಿ ಆಹಾರದ ಉತ್ಪಾದನೆ ಕಡಿಮೆ ಆಗಿಲ್ಲ. ನಮ್ಮ ದೇಶಕ್ಕೆ ತನ್ನದೇ ಆದಂಥ ಒಂದು ಗಟ್ಟಿತನ ಇದೆ, ಸೊರಗಲಿಲ್ಲ ಅದು. ಅದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಅದೆಲ್ಲ ತೊಂದರೆಗಳನ್ನು ನಾವು ನಿಭಾಯಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ಕಾರಣದಿಂದ ಈ ಕೃಷಿ ಇಂಥ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ನಾರಾಯಣ ರೆಡ್ಡಿ ಒಂದು ಮಾತು ಹೇಳ್ತಿದ್ದ ನನಗೆ. ನೀವು ಯಾರಾದರೂ ಕೇಳಿದ್ರೆ ಅಗ್ರಿಕಲ್ಚರ್ ಫ್ಯಾಮಿಲಿಯವ್ರನ್ನ ನೀವು ಏನು ಮಾಡ್ತಾ ಇದ್ದೀರಾ, ವ್ಯವಸಾಯ ಸರ್ ಅಂತ ಭಾಳ ಕೀರ್ಲು ದನಿಲಿ ಹೇಳ್ತಾರೆ. ಎಂಥ ವೃತ್ತಿ ನಿಮ್ಮದು ಅಂತ ಅವ್ರು ಎಷ್ಟು ಇನ್ಸ್ಪೈರ್ ಮಾಡೋರು ಅಂತಂದರೆ ಹಾಗೆ ಬದುಕ್ತಿದ್ರು. ನಾನೊಂದು ಕ್ಯಾಂಪ್ನಲ್ಲಿ ಹಾಗೆ ಮಾಡಿದೆ. ನಾನು ನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದಾಗ ಒಂದು 10 ದಿವಸದ ಕ್ಯಾಂಪ್ ಅದು, ಈಗಿನ 7 ಡೇಸ್ ಅಲ್ಲ ಕ್ಯಾಂಪ್ ಮಾಡಿದಾಗ ನಾನು ಮಕ್ಕಳನ್ನು ಕುಂಡರ್ಸ್ಕೊಂಡು ನೀವು ಇಷ್ಟೆಲ್ಲ 7 ದಿವಸ ನಾವು ಮಾಡಿದ್ದೀವಲ್ಲ, ನಿಮಗೇನಾಯ್ತು ಇದ್ರೆ ಇಂಪ್ಯಾಕ್ಟ್ ಬೇಕಲ್ಲ ನನಗೆ, ನಿಮ್ಗೇನು ಅನ್ನಿಸ್ತು ಅಂತ ಎಲ್ಲರೂ ಯಾರು ಏನು ಹೇಳಿದರು. ಒಬ್ಬ ಹುಡುಗ ಹೇಳ್ದ, ಸರ್ ನಾನು ಕೃಷಿ ಕುಟುಂಬದಿಂದ ಬಂದಿರೋನು, ಇಂಥದ್ದೊಂದು ಬದುಕನ್ನು ಬದುಕಬಹುದು ಅಂತಕ್ಕಂಥ ಒಂದು ಆಶೆ ಹುಟ್ಟಿಸ್ದ ಪುಣ್ಯಾತ್ಮ, ನಾನು ಇನ್ನೇನು ಮಾಡಲ್ಲ ಸರ್, ಒಂದು ಸಾರಿ ನಮ್ಮ ನಾರಾಯಣ ರೆಡ್ಡಿ ಅವ್ರನ್ನ ನಮ್ಮ ಊರಿಗೆಲ್ಲ ಸುತ್ತಾಡ್ಸ್ಕೊಂಬಿಡ್ತೀನಿ ಅಂತ ಅಂತ. ಚೇರ್ಕಡಿ ರಾಮಚಂದ್ರ ರಾಯರನ್ನ ಬಹುಶಃ ಎಷ್ಟು ಜನ ಕೇಳಿದ್ದೀರಿ ನಮ್ಮ ಮಕ್ಕಳೇ. ನನಗನ್ನಿಸ್ತದೆ ಡೀನ್ರವರು ಇಂಥ ಕೃಷಿಯ ಸಾಧಕರನ್ನ ಇನ್ಕ್ಲೂಡಿಂಗ್ ಕವಿತಾ ಮಂಜೇಗೌಡರು ಇಂಥದ್ದು ಸಣ್ಣ ಬುಕ್ಲೆಟ್ಗಳನ್ನು ಮಾಡಿ ಅದನ್ನು ಇಲ್ಲಿಯ ಪ್ರದೇಶದ ಜನಕ್ಕೆ ಹಂಚಬೇಕಾಗಿರ್ತಕ್ಕಂಥದ್ದು. ಇಲ್ಲಾಂದರೆ ಇವತ್ತು ಪೆಸ್ಟಿಸೈಡ್ಸ್ ಇದರಲ್ಲಿ ಎಂಥೆಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆರೋಗ್ಯ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ತೊಂದರೆಯನ್ನು ನಮ್ಮ ಜನ ಅನುಭವಿಸ್ತಾ ಇದ್ದಾರೆ. ಇದರಿಂದ ಹೊರತರುವಂಥ ಇದರಲ್ಲಿ ನಮ್ಮ ಇತಿಮಿತಿಗಳೇ. ನಾವು ವಿ ಹ್ಯಾವ್ ನಾಟ್ ಟೇಕನ್ ದಿ ಕಾಂಟ್ರಾಕ್ಟ್ ಟು ರಿಫಾರ್ಮ್ ದಿ ಎಂಟೈರ್ ಸೊಸೈಟಿ ವಿತಿನ್ ಮೈ ಲಿಮಿಟ್ಸ್. ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ದಟ್ ವಿ ಶುಡ್ ಡು ಇಟ್. ಏನು ಇನ್ನೊಂದು 50 ವರ್ಷ ಇಲ್ಲ ನನ್ನ ಕೈಗೆ. ಅದನ್ನು ಮಾಡದೆ ಹೋದರೆ ಖಂಡಿತ ನಮ್ಮ ಸಮಾಜ ಎಷ್ಟು ಕೊಡ್ತಾ ಇದೆ, ಈವನ್ ಟುಡೇ ಹೌ ಮಚ್ ಪೆನ್ಷನ್ ಐ ಆಮ್ ಗೆಟಿಂಗ್, ಹೂಸ್ ಮನಿ ಇಟ್ ಈಸ್. ಇದನ್ನೆಲ್ಲ ನೋಡಿದಾಗ ಐ ಶುಡ್ ಪೇ ಬ್ಯಾಕ್ ಟು ದಿ ಸೊಸೈಟಿ. ಅದನ್ನೇ ವಿವೇಕಾನಂದರು ಭಾಳ ಹಿಂದೆ ಹೇಳ್ತಾರೆ, ನಮಗೆ ವಾಪಸ್ ಕೊಡ್ತಕ್ಕಂಥ ಹೆಸರಲ್ಲಿ. ಸೊ ಲಾಂಗ್ ಆಸ್ ಮಿಲಿಯನ್ಸ್ ಲಿವ್ ಇನ್ ಹಂಗರ್ ಅಂಡ್ ಇಗ್ನೋರೆನ್ಸ್, ಐ ಹೋಲ್ಡ್ ಎವ್ರಿ ಮ್ಯಾನ್ ಆಸ್ ಎ ಟ್ರೈಟರ್ ಹೂ ಹ್ಯಾವಿಂಗ್ ಬೀನ್ ಎಜುಕೇಟೆಡ್ ಪೇಸ್ ನಾಟ್ ದಿ ಲೀಸ್ಟ್ ನೀಡ್ ಟು ದೆಮ್ ಅಂತ. ಎಲ್ಲಿಯವರೆಗೆ ಕೋಟ್ಯಾಂತರ ಜನ ಹಸಿವು ಮತ್ತು ಅಜ್ಞಾನದಲ್ಲಿ ಬಳಲುತ್ತಿರ್ತಾರೋ ಅವರಿಂದ ಕೃತವಿದ್ಯನಾಗಿ ಅವರಿಗೆ ಏನನ್ನೂ ವಾಪಸ್ ಕೊಡದೆ ಹೋದರೆ ಅವನನ್ನು ನಾನು ಕುಲುಘಾತಕ ಅಂತ ಕರಿತೀನಿ ಅಂತ ಹೇಳ್ತಾರೆ. ಇಂಥವರೆಲ್ಲ ನಾವು ನೋಡಿದಾಗ ನಮ್ಮಂಥ ಶಿಕ್ಷಣ ಪಡೆದಿರತಕ್ಕಂಥವರು ಏನಾದರೂ ಸಮಾಜಕ್ಕೆ ಮಾಡದೆ ಹೋದರೆ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮಾಡದೆ ಹೋದರೆ, ನಾವು ಸಮಾಜಕ್ಕೆ ಒಂದು ದೊಡ್ಡ ಕಂಟಕವನ್ನು ಉಂಟು ಮಾಡ್ತಕ್ಕಂಥ ಬದುಕನ್ನು ಬದುಕಿದರೆ, ಇವತ್ತು ನೋಡ್ತಾ ಇದ್ದೀರಿ ಲೋಲುಪ ಜೀವನದ ಸ್ಥಿತಿ ಹೆಂಗೆ ಆಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ಸ್ವಲ್ಪನಾದ್ರೂ ನಿಜವಾದಂಥ ಶಿಕ್ಷಣದ ಬಗ್ಗೆ ಕಲ್ಪನೆಯೇ ಇಲ್ಲ, ಅಂಥ ಸ್ಥಿತಿಯಲ್ಲಿದ್ದೀವಿ. ನಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಎನ್ ಇಂಡಸ್ಟ್ರಿ ಟು ಇಶ್ಯೂ ದ ಸರ್ಟಿಫಿಕೇಟ್. ಯೋಗ್ಯತಾ ಪತ್ರ ಕೊಡ್ತೀವಿ ನಾವು, ಯೋಗ್ಯತೆಯನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಶಿಕ್ಷಣ ಸಂಸ್ಥೆಗಳು ಮಾಡದೆ ಹೋದರೆ, ನಾನು ಹೇಳಿದ್ನಲ್ಲ ಕ್ಯಾಂಪಸ್ ಎಜುಕೇಷನ್ ಕಮ್ಯುನಿಟಿಗೆ ರೀಚ್ ಆಗದೆ ಹೋದರೆ, ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ, ನಾನು ಏನ್ಕೊಳ್ಳೋದು, ನನಗೆ ಆ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಅಂದರೆ, ನಮ್ಮ ಈ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ಒಬ್ಬ ರೈತನನ್ನು ಸೃಷ್ಟಿ ಮಾಡಿದರೆ, ಅವನು ಇವನು ನಿಮ್ಮ ಹೆಸರು ಹೇಳಿದರೆ, ಇವತ್ತು ನೀವು ನಿಜವಾಗಲೂ ರೈತರ ದಿನವನ್ನು ಆಚರಿಸಿ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಇವತ್ತು ಯಾಕೆಂದರೆ ನಾವು ಅರಿವು ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ನನಗೆ ಹೆಂಗೆ ಅನ್ನಿಸ್ತು, ನಾನು ಮಂಜೇಗೌಡರ ಇದ್ಕೋಬೇಕು, ಕವಿತಾ ಅವ್ರ ಜೊತೆ ಇದ್ಕೋಬೇಕು ಅಂತ ಅನ್ನೋದು, ರಾಜೇಗೌಡರನ್ನು ಸಂಪರ್ಕ ಮಾಡಬೇಕು ಅಂತ ಅನ್ನಿಸ್ತದೆ. ಏನಿಲ್ಲ, ನಾವು ಮನುಷ್ಯರಂಗೆ ಕಾಣ್ತೀವಿ ಮನುಷ್ಯರಲ್ಲ, ರೈತರಂಗೆ ಕಾಣ್ತೀವಿ ರೈತರಲ್ಲ, ಮೇಷ್ಟ್ರಂಗೆ ಕಾಣ್ತೀವಿ ಮೇಷ್ಟ್ರಲ್ಲ, ಲಾಯರಂಗೆ ಕಾಣ್ತೀವಿ ಮುಖಂಡರಂಗೆ ಕಾಣ್ತೀವಿ ಮುಖಂಡರಲ್ಲ. ಇದ್ದಾರೆ ನಮ್ಮ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಈ ಭಾಗದಲ್ಲಿ ಒಳ್ಳೆ ಸಾಧಕ ಕೃಷಿಕರನ್ನ. ಈಗಾಗಲೇ 30 ವರ್ಷದ ಹಿಂದೆನೆ ನಾನು ಸಂತಶಿವರ ಬಸವರಾಜನ ತೋಟದಲ್ಲಿ ಹೋಗಿ ನಾವೆಲ್ಲ ಹೋಗಿ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಅಂಥವರೆಲ್ಲ ಹೆಚ್ಚು ಬೆಳೆಯುತ್ತೆ. ನಾನು ಗಾಂಧಿ ಭವನದಲ್ಲೂ ಇವ್ರನ್ನೆಲ್ಲ ಉತ್ತಮ ಕೃಷಿ ಬದುಕಿಗಾಗಿ ಗಾಂಧಿ ಮಾರ್ಗ ಅಂತ ಒಂದು ಕಾರ್ಯಕ್ರಮನೇ ಮಾಡಿದ್ದು ನಾವು. ಈ ಕೃಷಿಕರನ್ನ ನೀವು ಎಲ್ಲಿ ಕಾಣ್ತೀವಿ, ಒಪ್ಪಿಕೊಳ್ಳಿ, ಆ ಬದುಕಿಗೆ ಹೆಚ್ಚು ವಿಶ್ವಾಸ ತುಂಬುವಂತೆ, ನಂಬಿಕೆ ಬರುವಂತೆ ಮಾಡಿ ನಮ್ಮ ಸಮಾಜದ ಋಣವನ್ನು ತೀರಿಸಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಡೀನ್ರವರಿಗೆ, ನಿಮ್ಮೆಲ್ಲರಿಗೂ ಒಂದಿಸ್ತೇನೆ, ಮಾತು ಮುಗಿಸ್ತೀನಿ. ನಮಸ್ಕಾರ. ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಚೌಧರಿ ಚರಣ್ ಸಿಂಗ್ ಅವರ ಕೊಡುಗೆಗಳನ್ನು ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಮೊದಲನೆಯದಾಗಿ ತಮಗೆಲ್ಲರಿಗೂ ರೈತರ ಸನ್ಮಾನ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ಎರಡನೆಯದಾಗಿ ರೈತರನ್ನು ಗೌರವಿಸಿದಂತಹ, ಅವರಿಗೆ ಸತ್ಕಾರ ನೀಡಿದಂತಹ ನಮ್ಮ ಡೀನ್ರವರಿಗೆ ಧನ್ಯವಾದಗಳನ್ನು ಸಹ ಹೇಳ್ತೇನೆ. ಈ ಒಂದು ಹಿರಿಮೆ ಚೌಧರಿ ಚರಣ್ ಸಿಂಗ್ರವರಿಗೆ ಬರೋದಕ್ಕೆ ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ರೈತರಾಗಿ, ರೈತರ ಮಗನಾಗಿ ತಾವು ಕಂಡಂತಹ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ರಾಜಕಾರಣದಲ್ಲಿ ಅವರಿಗೆ ಸಿಕ್ಕಂಥ ಅಲ್ಪ ಕಾಲಾವಕಾಶದಲ್ಲಿ ಅವರು ಮಾಡಿದಂತಹ ಸಾಧನೆ, ಅವರು ಮಾಡಿದಂಥ ಸಾಧನೆ ಇವತ್ತಿಗೂ ಸಹ ಪ್ರಸ್ತುತ. ಅವರು ಸ್ಥಾಪನೆ ಮಾಡಿದಂತಹ ನಬಾರ್ಡ್ ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿದೆ, ಹೇಗೆ ಕೃಷಿಯಲ್ಲಿ ಕೃಷಿ ಅಭಿವೃದ್ಧಿಗೆ ತೊಡಕೊಳ್ತಾ ಇದೆ ಅಂಥೇಳಿ. ಅವರು ಸ್ಥಾಪಿಸಿದಂತಹ ಮಂಡಿಗಳು, ಮಧ್ಯವರ್ತಿಗಳನ್ನು ತೆಗೆದಾಕಲಿಕ್ಕೆ ಸ್ಥಾಪನೆ ಮಾಡಿದಂತಹ ಮಂಡಿಗಳು, ಅವರು ಸ್ಥಾಪನೆ ಮಾಡಿದಂತಹ ಸಹಕಾರ ಸಂಘಗಳು ಇವತ್ತು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ರೈತರಿಗೆ ಸಾಲ ಕೊಡೋದ್ರ ಜೊತೆಗೆ ಬೆಳೆ ಸಾಲ ಆಗಲಿ ಅಥವಾ ಇನ್ನೊಂದು ಸಾಲ ಆಗಲಿ ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದು ತಮಗೆ ಗೊತ್ತಿದೆ. ಇನ್ನೂ ಮುಂದುವರೆದು ಹಳ್ಳಿಗಳಲ್ಲಿ ಸಣ್ಣ ಮನೆಯಲ್ಲಿ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಅವರು ಗೋದಾಮುಗಳನ್ನು ಸ್ಥಾಪನೆ ಮಾಡಿದ್ರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಸಹಾಯ ಮಾಡಿದಂಥವರು ಚೌಧರಿ ಚರಣ್ ಸಿಂಗ್ ಅವರು. ನಾನು ರೈತರ ಹತ್ರ ಹೋದಾಗ ಮೂರು ವಿಚಾರಗಳನ್ನ ಯಾವಾಗಲೂ ತಿಳ್ಕೊಳ್ತಾ ಇರ್ತೀನಿ. ಅವ್ರು ಕೇಳ್ತೀನಿ, ತಮ್ಮ ಕೆಲಸದ ಅವಧಿಯಲ್ಲಿ ಎಷ್ಟು ಸಮಯವನ್ನು ನೀವು ಈ ಸರ್ಕಾರಿ ಸಂಸ್ಥೆಯಲ್ಲಿ ಕಳಿತೀರಾ ಅಥವಾ ಈ ಸೌಲಭ್ಯಗಳನ್ನು ಪಡೆಯಲು ಕಳಿತೀರಾ ಅಂತ ಕೇಳ್ತಾ ಇರ್ತೀನಿ. ಸಾಮಾನ್ಯವಾಗಿ ಕೇಳ್ತೀನಿ ಅಂದರೆ ಆವರೇಜ್ ಅವರೆಲ್ಲ ಹೇಳೋದು ತಮ್ಮ ಚಟುವಟಿಕೆಯ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳ ಸಮಯದಲ್ಲಿ 10% ಸಮಯವನ್ನು ಅವರು ಕಳೀತಾರೆ. ಅದರಲ್ಲೂ 90% ಕಂದಾಯ ಇಲಾಖೆಯಲ್ಲಿ ಬಹುಶಃ ಆ ಒಂದು 10% ಸಮಯವನ್ನು ರೈತರಿಗೆ ನಾವು ಎಲ್ಲ ಸೌಲಭ್ಯಗಳನ್ನು ಅವರು ಬಾಗಿಲತ್ರ ಕೊಟ್ಟು ಆ 10% ಸಮಯವನ್ನು ರೈತರು ಕೊಟ್ಟಿದ್ರೆ ಬಹುಶಃ ರೈತರು 10% ಸಮಯವನ್ನು ಉತ್ಪಾದನೆಯಲ್ಲೋ ಅಥವಾ ಭೂಮಿಯ ಅಭಿವೃದ್ಧಿಯಲ್ಲೋ ಅಥವಾ ಕಾಡು ಬೆಳೆಸೋದ್ರಲ್ಲೋ ತೊಡಕೊಳ್ತಿದ್ರು, ಇದು ದೇಶಕ್ಕೆ ಲಾಭ ಆಗ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಎರಡನೇ ವಿಚಾರ, ರೈತರಿಂದ ಮಾರಾಟ ಆಗುವಂತಹ ಪದಾರ್ಥಗಳು ನಾವು 40 ರೂಪಾಯಿ ಕೊಟ್ಟು ತಿಂದರೆ ರೈತರಿಂದ ಬರೀ 10 ರೂಪಾಯಿ ಕೊಟ್ಟು ತಗೊಬಂದು ನಮ್ಗೆ 40 ರೂಪಾಯಿ ಮಾರ್ತಾ ಇರ್ತಾರೆ ಮಧ್ಯವರ್ತಿಗಳು. ಅಲ್ಲಿ ಏನಾದರೂ ಆ ಗ್ಯಾಪ್ ಸ್ವಲ್ಪ ಕಡಿಮೆ ಆಗಿದ್ದರೆ ರೈತರ ಬದುಕು ಸುಧಾರಿಸ್ತಿತ್ತು ಅನ್ನೋ ಅಂತ ನನಗಾದರೂ ಭಾವಿಸ್ತೀನಿ. ಮೂರನೇ ವಿಚಾರ, ರೈತರಲ್ಲದವರಿಗೆ ಭೂಮಿ ಪಾಲಾಗ್ತಾ ಇರೋದು. ನಾನು ವ್ಯಾಪಾರ ಮಾಡಿದ್ದೀನಿ, ನನ್ನ ಹತ್ರ ಹಣ ಇದೆ ಅಂತ ಜಮೀನು ತೆಗೆದುಬಿಡೋದು, ಇವತ್ತು 1 ಕೋಟಿ ಹಾಕ ನಾಳೆ 2 ಕೋಟಿ ಬರುತ್ತೆ ಅಂತ, ಅಥವಾ ಇನ್ಯಾರೋ ಅಧಿಕಾರಿ ಹಣ ಇದೆ ಅಂತ ಜಮೀನು ತೆಗೆದುಬಿಟ್ಟು ಪಾಳು ಬಿಟ್ಟು ಉತ್ಪಾದಕತೆಯನ್ನು ಉತ್ಪಾದನೆಯನ್ನು ಮಾಡದೇ ಇರತಕ್ಕಂಥದ್ದು, ಇದು ದೇಶಕ್ಕೆ ಬಹಳವಾದ ನಷ್ಟ ಅಂತ ನಾನಾದರೂ ಭಾವಿಸ್ತೀನಿ. ಇನ್ನೂ ಮುಂದುವರೆದು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ರೈತ ಬಾಂಧವರು ಕೃಷಿಯಿಂದ ವಿಮುಖರಾದರೆ ಬಹುಶಃ ನಮ್ಮ ಮಕ್ಕಳು ಹೋಗಿ ವ್ಯವಸಾಯ ಮಾಡಲ್ಲ, ಅಥವಾ ಇವನ್ ನಾವು ಕೃಷಿ ಕುಟುಂಬದಿಂದ ಬಂತವ್ರು ನಾವು ಸಹ ಹೋಗಿ ವ್ಯವಸಾಯ ಮಾಡಲ್ಲ, ವ್ಯಾಪಾರಸ್ಥರು ಮಕ್ಕಳಾಗಲಿ ವ್ಯಾಪಾರಸ್ಥರು ಹೋಗಿ ವ್ಯವಸಾಯ ಮಾಡಲ್ಲ, ಮತ್ತು ದುಡಿಯುವವರು ಯಾರು, ಅನ್ನ ಹಾಕೋರು ಯಾರು ದೇಶಕ್ಕೆ? ಇನ್ನೂ ಈ ಹವಾಗುಣ ವೈಪರೀತ್ಯದಿಂದ ಇಳುವರಿ ಕಡಿಮೆ ಆದರೆ ಆಹಾರದ ಭದ್ರತೆ ಏನು ದೇಶದ ಬಗ್ಗೆ, ಇವೆಲ್ಲವೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಹಾಸನದ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SN ವಾಸುದೇವನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಯ ಲೆಕ್ಕಿಸದೆ ದುಡಿಯುತ್ತಿರುವ ಕೃಷಿಕರಿಗೆ ನಾವು ನಿತ್ಯವೂ ನಮಸ್ಕರಿಸಬೇಕಿದೆ. ಕೃಷಿ ಪದವೀಧರರ ಉದ್ಯಮಶೀಲತೆ ಹೆಚ್ಚಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. 5ನೇ ಭಾರತದ ಪ್ರಧಾನಿಯಾದಂತಹ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟು ಹಬ್ಬದ ದಿನಾಚರಣೆಯನ್ನು ರೈತ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು 23 ಡಿಸೆಂಬರ್ ರೈತ ದಿನಾಚರಣೆಯನ್ನು ಬಂದು ರೈತರ ಸನ್ಮಾನ ಅಂತ ಹೇಳ್ತಾರೆ ಹಿಂದಿಲ್ಲಿ. ಸೊ ನಾವು ಕನ್ನಡದಲ್ಲಿ ರೈತರ ಸನ್ಮಾನ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಇದು ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ, ತಮಗೆಲ್ಲ ಈಗಾಗಲೇ ನಮಗೆ ಮನವರಿಕೆಯಾಗಿದೆ. ಸುಮಾರು 12,000 ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಕಸಬನ್ನು ನಮ್ಮ ರೈತಾಪಿ ವರ್ಗ ಇವತ್ತು ಸಹ ಎಷ್ಟೇ ಕಷ್ಟ ಆದರೂ ತಮಗೆಷ್ಟೇ ಲಾಭದಾಯಕ ಅಲ್ಲದಿದ್ದರೂ ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ಸುಭಿಕ್ಷೆಯಾಗಿರಬೇಕು, ಬೇರೆ ಒಂದು ದೇಶಕ್ಕೆ ನಾವು ಕೈಯೊಡ್ಬಾರದು, ನಮ್ಮ ದೇಶದ ಜನಸಂಖ್ಯೆ ಎಷ್ಟೇ ಬೆಳೆದರೂ ಅವರಿಗೆ ಹಸುವಿನಿಂದ ನರಳಬಾರದು ಎಂಬ ಒಂದು ಧ್ಯೇಯೋದ್ದೇಶದಿಂದ ತಮಗೆಷ್ಟೇ ಕಷ್ಟ ಬಂದರೂ ಸಹ ನಿರಂತರವಾಗಿ ದುಡಿಮೆಯನ್ನು ಸಾಗಿಸ್ತಾ ಬರ್ತಾ ಇದ್ದಾರೆ. ಫಾರ್ಮರ್ಸ್ ವರ್ಕ್ ಇನ್ ಏಕರ್ಸ್ ಬಟ್ ನಾಟ್ ಇನ್ ಹವರ್ಸ್ ಅಂತೇಳಿ ಇದರರ್ಥ ನಾವು ಮಾಡ್ಕೋಬೇಕು. ರೈತ 24 ಗಂಟೆಯೂ ಸಹ ಸತತವಾಗಿ ತನ್ನ ಕ್ಷೇತ್ರದಲ್ಲಿ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬೇಕು ಎನ್ನುವ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಪ್ರತಿ ದಿನ ಅವನು ಕಷ್ಟಪಡ್ತಾ ಇರ್ತಾನೆ. ಆದರೆ ನಾವು ಅಧಿಕಾರಿಗಳು 9 ಗಂಟೆಯಿಂದ 4:30 ಅಷ್ಟೇ ಅನ್ನುವ ಒಂದು ಮನೋಭಾವನೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ಅಂದರೆ ನಾವೆಲ್ಲ ವಿ ವರ್ಕ್ ಫಾರ್ ಅವರ್ಸ್ ಫಾರ್ ಅವರ್ ಸ್ಯಾಲ್ರಿ, ಬಟ್ ಫಾರ್ಮರ್ ಹೂ ಆಲ್ವೇಸ್ ವರಿ ಅಬೌಟ್ ದಿ ನೇಷನ್ ಟು ಫುಲ್ಫಿಲ್ ದಿ ಡಿಸೈರ್ಸ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ. ಅಂದರೆ ತನಗೇನೇ ಕಷ್ಟ ಬಂದರೂ ಸಹ ಎದೆಗುಂದದೆ ತನ್ನ ಕೈಲಾದಷ್ಟು ಸಹಾಯವನ್ನು ಸಮಾಜಕ್ಕೆ, ದೇಶಕ್ಕಾಗಿ ತನ್ನ ತನು ಮನ ಧನವನ್ನು ಅವನು ನೀಡ್ತಾ ಇರ್ತಾನೆ. ಇವತ್ತು ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂದಿನ ಏನು ಒಂದು ಎರಡು ವರ್ಷಗಳಲ್ಲಿ ತಾವು ಮತ್ತೆ ಈ ಒಂದು ಸಮಾಜಕ್ಕೆ ಕೃಷಿ ಪದವೀಧರರಾಗಿ ನೀವು ಹೋಗ್ತೀರಿ, ಕೃಷಿ ಏನಕ್ಕೆ ಮಾಡಬೇಕಪ್ಪ ಅನ್ನುವ ಒಂದು ಮನೋಭಾವನೆ ನಮ್ಮ ಕೃಷಿ ಪದವೀಧರರಲ್ಲಿ ತುಂಬ ಇದೆ. ಅದು ಹೋಗಬೇಕು. ಯಾಕೆಂದ್ರೆ ಒಂದು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕೃಷಿಕರು, ವ್ಯವಸಾಯ ಮನೆ ಮಂದಿಯೆಲ್ಲ ಸಹಾಯ ಅಂತೇಳಿ. ಅದಾಗಬಾರ್ದು, ಅದಾಗಬಾರ್ದು ಅಂತ ಹೇಳಕ್ಕೆ ನಾವು ಇಬ್ಬರು ಗಣ್ಯರನ್ನು ಇವತ್ತು ನಾವು ಕೃಷಿಕರನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ ನಮ್ಮ ಮಹಾವಿದ್ಯಾಲಯದಲ್ಲಿ. ತವರ ಮಾತನ್ನೇ ಕೇಳಿದ್ರಿ, ಕವಿತಾ ಮೇಡಮ್ ಅವರು ತಮ್ಮದೇ ಆದಂತಹ ಒಂದು ನಡೆದು ಬಂದ ದಾರಿ ಹೇಗಿದೆ ಅಂತ ಹೇಳಿ ಅವರು ವಿವರಣೆಯನ್ನು ಕೊಟ್ಟರು. ಅದು ನಮಗೆ ಒಂದು ದಾರಿ ದೀಪ ಆಗಬೇಕಾಗುತ್ತೆ. ಕೃಷಿಯನ್ನು ನಂಬಿ ಸುಮಾರು 60% ನಮ್ಮ ಜನಸಂಖ್ಯೆ ಇರುವಾಗ ನಮ್ಮ ದೇಶದಲ್ಲಿ, ಕೃಷಿಯೇ ಪ್ರಧಾನವಾಗಿರುವಂಥ ನಮ್ಮ ದೇಶದಲ್ಲಿ, ರೈತನೇ ಬೆನ್ನೆಲುಬಾಗಿರುವಂತಹ ನಮ್ಮ ದೇಶದಲ್ಲಿ ಕೃಷಿಯನ್ನು ನಾವು ಯಾವತ್ತೂ ಸಹ ಮರೆಯಬಾರ್ದು, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕವಿತಾ ಮೇಡಮ್ ಅವರು ಎಷ್ಟೇ ಕಷ್ಟ ಬಂದರು, ಯಾಕಂದರೆ ಅವರು ಬಹಳಷ್ಟು ಎಲ್ಲ ವಿಚಾರವನ್ನು ನಮ್ಮ ಮಧುಸಂದ್ರ ಅವರು ಈಗಾಗಲೇ ಅವರು ಆಕಾಶವಾಣಿಯಲ್ಲಿ ಅವರ ಒಂದು ಇಂಟರ್ವ್ಯೂನ ಮಾಡಿ ಸಂದರ್ಶನ ಮಾಡಿ ಬಹಳಷ್ಟು ಅದನ್ನು ಬಿತ್ತನೆ ಮಾಡಿದ್ದಾರೆ. ನಾನು ಸಹ ಅವತ್ತು ಕೇಳಿದೆ, ನಿಜವಾಗ್ಲೂ ಅವತ್ತು ಬಹಳಷ್ಟು ಚೆನ್ನಾಗಿ ಅವರು ಹೇಳಿದ್ರು. ಇವತ್ತು ಜಾಸ್ತಿ ಹೇಳಿಲ್ಲ ಕವಿತಾ ಮೇಡಮ್ ಅವರು. ಒಬ್ಬ ಮಹಿಳೆ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಕೃಷಿಯಲ್ಲಿ ಅನ್ನೋದಕ್ಕೆ ಕವಿತಾ ಅವರು ನಮ್ಮ ಮುಂದೆ ಇವತ್ತು ನಿದರ್ಶನವಾಗಿ ನಿಂತಿದ್ದಾರೆ. ಅವರಿಗಿದ್ದಂತಹ 5 ಎಕರೆ ಪ್ರದೇಶದಲ್ಲಿ ಅವರಿಗೆ ಮಾವನಿಗೆ ಒಂದು ಮಾತನ್ನು ಕೊಟ್ಟಿದ್ರಂತ ಅವರು, ನೋಡಮ್ಮ ಏನಾದರೂ ಮಾಡಿ ಈ ಒಂದು ಜಮೀನನ್ನು ನೀನು ಹಾಳು ಮಾಡಬೇಡ, ಅದೆಷ್ಟೇ ಕಷ್ಟ ಆದರೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇದು ನಮ್ಮ ಕಸುಬು, ನಮ್ಮ ಮನೆತನದ ಕಸುಬು, ನಮ್ಮ ಕುಟುಂಬದ ಕಸುಬು, ಅದನ್ನು ನೀನು ನೆರವೇರಿಸ್ಕೊಂಡು ಹೋಗ್ತೀಯಾ ಅಂತ ಮಾತು ಕೊಡಮ್ಮ ಅಂತ ಹೇಳಿದ್ರಂತೆ. ಅದಕ್ಕೆ ಕವಿತಾ ಮೇಡಮ್ ಅವರು ಹಿಂದು ಮುಂದೆ ನೋಡ್ದಲೇ ಮಾತನ್ನು ಕೊಡ್ತಾರೆ. ಯಾಕೆಂದರೆ ಅವರು ಬೆಂಗಳೂರಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವರ ಪತಿಯವರು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಅವರ ತಂದೆಗೆ ಅವರು ನಾನು ಕೃಷಿಕನಿಗೆ ನಾನು ನನ್ನ ಮದುವೆ ಮಾಡಿಕೊಟ್ರೆ ಮದುವೆ ಆಗಲ್ಲ ಅಂತೇಳಿ ಅವರು ನಿರ್ಧಾರ ಕೈಗೊಂಡಿದ್ರಂತೆ ಮೇಡಮ್ ಅವರು. ಆದರೆ ಇವತ್ತು ಕೃಷಿಯನ್ನೇ ತಮ್ಮ ಬದುಕನ್ನಾಗಿ ಮಾಡಿಕೊಂಡಿದ್ದಾರೆ. ಬದುಕಿನನ್ನು ಕೃಷಿ, ಕೃಷಿ ಖುಷಿ ಅಂದ ಒಂದು ಧ್ಯೇಯವಾಕ್ಯದಿಂದ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೃಷಿಯಲ್ಲಿ ನನ್ನ ಬದುಕನ್ನು ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಯಾವ ರೀತಿಯಾಗಿ ನಾನು ಮಾದರಿಯಾಗಿ ಇತರೆ ನಮ್ಮ ರೈತ ಬಾಂಧವರಿಗೆ ತೋರಿಸ್ಕೊಡ್ಬೋದು ಅನ್ನೋದನ್ನು ಅವರು ಮಾಡಿ ತೋರಿಸಿದ್ದಾರೆ. ಇದು ಬಹಳ ಮುಖ್ಯ. ನನಗೇನೋ ಒಂದು 2 ಎಕರೆ ಇದೆ, ಏನೋ ಮಾಡಿಬಿಟ್ಟೆ, ನನ್ನ ಜೀವನ ಆಯಿತು, ನನ್ನ ಕುಟುಂಬ ಆಯಿತು ಅನ್ನೋದಲ್ಲ. ಅವರು NGO ಮಾಡಿದ್ದಾರೆ, ಒಂದು ಹಾಲು ಉತ್ಪಾದನಾ ಸಂಘದಲ್ಲಿ ಅವರು ಒಬ್ಬರು ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ಏನು ನಾವು ನಮ್ಮ ಈ ಒಂದು ಕಾರ್ಯಕ್ರಮ, ಅದರಲ್ಲೂ ನಮ್ಮ ರೈತರ ಒಂದು ಸನ್ಮಾನ ಅಂತೇನಿದೆ, ಸನ್ಮಾನ ದಿನಾಚರಣೆಯನ್ನು ನಾವು ದಿನನಿತ್ಯ ಈ ಒಂದು ಸನ್ಮಾನವನ್ನು ಮಾಡ್ತಾನೇ ಇರಬೇಕಾಗುತ್ತೆ ನಮ್ಮ ರೈತರಿಗೆ. ಮೊದಲು ನಾವು ಯಾರಿಗೆ ಕೈ ಮುಗಿಬೇಕಪ್ಪ ಅಂತ ನಾನು ಆಗಲೇ ಹೇಳಿದಾಗ 2 ಕಣ್ಣುಗಳೇನಿದೆ ನಮ್ಮ ದೇಶದ್ದು, ರೈತರಿಗೆ ಮತ್ತು ಸೈನಿಕರಿಗೆ. ನಾವು ಯಾವಾಗಲೂ ಎದ್ದ ತಕ್ಷಣ ಅವರಿಗೆ ಕೈ ಮುಗಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ನಮ್ಮ ಸಂಸ್ಕೃತಿ ಏನಿದೆ, ಕೃಷಿ ಅನ್ನೋದು ಒಂದು ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ನಾವು ಮರೆಯಬಾರ್ದು. ನಾವು ಪಡ್ಕೊಂಡಂತಹ ಜ್ಞಾನವನ್ನು ಸಾರ್ಥಕ ಆಗಬೇಕು ಅಂತಂದರೆ ನಮ್ಮಲ್ಲಿರುವ ಜ್ಞಾನವನ್ನು ನಮ್ಮ ರೈತಾಪಿ ವರ್ಗಕ್ಕೆ ನಾವು ತಲುಪಿಸಬೇಕು. ಡಾಕ್ಟರ್ ಚನ್ನಕೇಶವ ಅವರ ಸ್ವಾಗತದೊಂದಿಗೆ ಆರಂಭವಾದ ಸಮಾರಂಭವನ್ನು ಕಾಲೇಜಿನ ವಿದ್ಯಾರ್ಥಿನಿಯರು ನಿರೂಪಿಸಿದರು. ಸಹಾಯಕ ಪ್ರಾಧ್ಯಾಪಕರಾದ HN ರಮ್ಯಾ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಇದುವರೆಗೆ ಹಾಸನದ ಕೃಷಿ ಮಹಾವಿದ್ಯಾಲಯ ಇತ್ತೀಚೆಗೆ ಏರ್ಪಡಿಸಿದ್ದ 2022 ಸಾಲಿನ ರೈತ ಸನ್ಮಾನ ದಿನಾಚರಣೆಯ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್ ಹಾಗೂ ದಿನಕರ ಶಾಸ್ತ್ರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಮಹಾವಿದ್ಯಾಲಯ ಇತ್ತೀಚೆಗೆ ಏರ್ಪಡಿಸಿದ್ದ 2022 ಸಾಲಿನ ರೈತ ಸನ್ಮಾನ ದಿನಾಚರಣೆಯ ಬಾನುಲಿ ವರದಿಯನ್ನ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಈಗ ಕೇಳಿ ಒಂದು ಚಿತ್ರಗೀತೆ.